ನರಹರಿಯ ನಿನ್ನ ನಾಮಸ್ಮರಣೆ ಮಾಡದೆ ನರಹರಿಯ ನಿನ್ನ ನಾಮಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋ ಹರಿಯೇ ಗಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟನಾನು ನರಹರಿಯ ನಿನ್ನ ನಾಮಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋ ಹರಿಯೇ ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟನಾ ಕಲ್ಯದಿಂದ ಶಾಲಗ್ರಾಮದ ಅಭಿಷೇಕ ಕಳಹಾಲಲ್ಲಿ ಮಾಡದೆ ನಾಕೆಂಟು ನಾಯಿಗಳ ಸಾಕಿ ಮನೆಯೊಳು ಬದುಕಬೇಕೆಂದು ಹಾಲ ಹೊಯ್ದೆ ಕಾಕು ಬುದ್ಧಿಗಳಿಂದ ಗುಡುಗುಡಿ ನಶ್ಯ ಪುಡಿ ಹಾಕಿ ಭಂಗಿಯ ಸೇದಿದೆ ಲೋಕ ನಿಂದಕನಾಗಿ ಪಾತಕವ ನೆಚ್ಚಿ ಅನೇಕ ಜೂಜುಗಳಾಡಿದೆ ಹರಿಯೇ ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟನಾ ಬ್ರಹ್ಮತ್ಯಗಾರನು ಎನಿಸಿದೆ ಮತ್ತೆ ಮುಂಜಿ ಮದುವೆ ಸಮಯಕ್ಕೆ ನಾ ಹೋಗಿ ಸತ್ತ ಸುದ್ದಿಯ ಬೇಳಿದೆ ಬಿತ್ತ ಬಿತ್ತವರ ಬೆನ್ಹತ್ತಿದು ತರ ಕಳುಹಿ ಗುತ್ತಿಗೆಯ ನಾ ಕೊಯ್ಸಿದೆ ಹತ್ತು ಜನರೆನ್ ಹೆಣಕ್ಕೆ ನಿತ್ಯ ಕಲ್ ಹೊಡೆಯುತ್ತಿರೆ ಮೃತ್ಯು ದೇವತ ಎನಿಸಿದೆ ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟನಾ ಸುವರನಗೆ ಗತಿಯೇನು ಪೇಳು ಕೊನೆಗೆ ಸತತ ತವಧಾನದಲ್ಲಿ ರತನಾಗಿ ಇರುವ ಸನ್ಮತಿಯನೇ ಪಾಲಿಸೀಗ ಪತಿತ ಪಾವನನೆಂಬ ಬಿರುದು ಅವನಿಯ ಮೇಲೆ ಶ್ರುತಿ ಸಾರುತ್ತಿದೆಯೋ ಹೀಗೆ ಶಿತಿಕಂಠನು ತಜಗನ್ನಾಥ ವಿಠಲ ನಿನಗೆ ನುತಿಸಿ ಮೊರೆ ಹೊಕ್ಕೆ ಹರಿಯೇ ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟನಾನು ನರಹರಿಯ ನಿನ್ನ ನಾಮಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋ ಹರಿಯೇ ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟನಾನು ಪರಮ ಪಾಪಿಷ್ಟನಾ ಪರಮ ಪಾಪಿಷ್ಟನಾ